सर बोले बोले जमाई तो बोले बोले जमाई तो Mama, tuchunge watoto, tusikate tamaa. watoto, mama tuchunge watoto, tusikate tamaa. Mama tuchunge watoto, tusikate tamaa. Sipate machonganisho ya watu mesheo. Yaya, sipate sikia sikia ya watu mesheo. Mama, hebu tuchunge watoto kweli. Mama tuchunge watoto, tusikate tamaa.